Check it. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग पहली वाली बात कहा परम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರೇ ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಅಭಿಯಾನದ ಸಂದರ್ಭದಲ್ಲಿ ಕೃಷಿ ಯಾಂತ್ರೀಕರಣದ ಅನುಭವ ಕುರಿತು ಜೊಯ್ಡಾ ತಾಲೂಕು ರಾಘವೇಂದ್ರ ಗೋಪಾಲ್ ಕೃಷ್ಣ ಪೈ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ ರಾಘವೇಂದ್ರ ಗೋಪಾಲಕೃಷ್ಣ ಪೈ ಅವರೇ ನಮಸ್ಕಾರ ನಮಸ್ಕಾರ ಸರ್ ಕೃಷಿಯಲ್ಲಿ ಯಾಂತ್ರೀಕರಣ ಎನ್ನುವಂಥದ್ದು ಇಂದಿನ ಅನಿವಾರ್ಯತೆ ಅಂತ ಹೇಳ್ತೀವಿ ಎಲ್ಲ ಕಡೆಯೂ ಕೂಡ ಕೂಲಿ ಆಳುಗಳ ಸಮಸ್ಯೆ ಇದೆ ಕೃಷಿ ಕ್ಷೇತ್ರವೂ ಕೂಡ ಅದಕ್ಕೆ ಹೊರತಾಗಿಲ್ಲ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಕೃಷಿಯಲ್ಲಿ ಯಾಂತ್ರೀಕರಣದ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನಿಸ್ತದೆ ಇಲ್ಲಿ ನಾವೀಗ ಯಾಂತ್ರೀಕರಣಕ್ಕೆ ಹೋಗಲೇಬೇಕು ಇಲ್ಲಾಂದ್ರೆ ನಮ್ಮ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮೊದಲಿಗೆಲ್ಲ ನಾವು ಎತ್ತುಗಳಿಂದ ಹುಡ್ತಿದ್ವಿ ಆಗೆಲ್ಲ ಕೂಲಿ ಆಳುಗಳು ಸಿಗ್ತಿದ್ವು ಎಲ್ಲ ಇದೆ ಆದ್ರೆ ಈ ಸಮಯದಲ್ಲಿ ಜನರು ಅವರ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಆದ್ರಿಂದ ಈ ಕೃಷಿಗೆ ಬರುವಂತ ಮಕ್ಕಳುಗಳು ಕಡಿಮೆ ಆಗಿದ್ದಾರೆ ಈಗ ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಯಾಂತ್ರೀಕರಣ ಹೋಗಲೇಬೇಕು ನಾವೀಗ ಮೊದಲಿಗೆ ಪವರ್ ಟಿಲ್ಲರ್ ನಲ್ಲೆಲ್ಲ ಹುಡ್ತಿದ್ವಿ ಈಗ ಅದು ಏನಾಗಿದೆ ಪವರ್ ಟಿಲ್ಲರ್ ನಲ್ಲಿ ಕೈಕಾಲಿಗೆಲ್ಲ ನೋವಾಗತ್ತೆ ಅಂತ ಹೇಳಿ ಈಗ ಸಣ್ಣ ಮಿನಿ ಟ್ರ್ಯಾಕ್ಟರ್ ತಗೊಂಡಿದ್ವಿ ಇದರಲ್ಲಿ ತುಂಬಾ ಅನುಕೂಲ ಇದೆ ನಾವು ಗದ್ದೆಗೂ ಹುಡ್ಲಿಕ್ಕೆ ಅನುಕೂಲ ಇದೆ ತೋಟದಲ್ಲಿ ಅದನ್ನು ಬಳಸಲಿಕ್ಕೆ ಅನುಕೂಲ ಇದೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ಟ್ರ್ಯಾಕ್ಟರ್ ಈಗ ಟ್ರ್ಯಾಕ್ಟರ್ ಅಲ್ಲದೆ ಬೇರೆ ಯಾವ ರೀತಿಯ ಯಂತ್ರೋಪಕರಣಗಳನ್ನೆಲ್ಲ ನೀವು ಖರೀದಿ ಮಾಡಿದ್ರಿ ಬೇರೆ ಬೇರೆ ಇಲಾಖೆಗಳು ವಿಶೇಷವಾಗಿ ತೋಟಗಾರಿಕಾ ಇಲಾಖೆಯಲ್ಲೂ ಕೂಡ ನೀವು ಸಹಾಯವನ್ನು ಪಡ್ಕೊಂಡಿದ್ದೀರಿ ಹೌದು ಈ ಸಲ ನಾವು ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತೇಳಿ ತೋಟಗಾರಿಕಾ ಇಲಾಖೆಯನ್ನು ತಗೊಂಡಿದ್ವಿ ಅದು 10 ಲಕ್ಷದ ಪ್ರಾಜೆಕ್ಟ್ ಅದರಲ್ಲಿ 5.5 ಲಕ್ಷ ಬಿಲ್ಡಿಂಗ್ ಇನ್ವೆಸ್ಟ್ ಮಾಡ್ಬೇಕು ನಾವು 4.5 ಲಕ್ಷದ್ದು ನಾವು ಮಷಿನರಿ ತಗೊಳ್ಬೇಕು ಅದರಲ್ಲಿ ಈ ಸಲ ನಾವು ಅಡಿಕೆ ಸುಲಿಯೋ ಮಷೀನು ಅಡಿಕೆ ಪಾಲಿಶ್ ಮಷೀನು ಮತ್ತೆ ಒಂದು ಅರಿಶಿನ ಹಿಟ್ಟು ಮಾಡುವಂತ ಪಲ್ವರೈಸರ್ ಅದ್ರ ನಂತರ ಒಂದು ಮೋಟೋ ಕಾರ್ಟ್ ಮತ್ತೆ ಅಡಿಕೆ ಗೊನೆಯಿಂದ ಬಿಡಿಸುವ ಮಷೀನು ಮತ್ತೆ ಕಾಳುಮೆಣಸು ಬಿಡಿಸುವ ಅಷ್ಟು ಮಷೀನ್ ಅನ್ನು ತಗೊಂಡಿದ್ವಿ ಅದು ಈಗ ನಿಮ್ಮ ಒಂದು ಕೃಷಿ ಜಮೀನಲ್ಲಿ ಉತ್ಪಾದನೆ ಆಗುವಂತಹ ಉತ್ಪತ್ತಿಗೆ ಮಾತ್ರ ಇದು ಸೀಮಿತವಾಗ್ತದೋ ಅಥವಾ ಹೊರಗಿನಲ್ಲೂ ಕೂಡ ನೀವು ಖರೀದಿ ಮಾಡಿ ಅಥವಾ ಸಂಸ್ಕರಣೆ ಮಾಡೋದಕ್ಕೆ ಉಪಯೋಗಿಸಬಹುದು ನಾವು ಹೊರಗಡೆಯಿಂದ ಅವರಿಗೂ ಒಂದು ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಒಬ್ಬರಿಗೆ ಇದ್ರೆ ಅದು ತುಂಬಾ ಕೆಲಸ ಸಿಗುದಿಲ್ಲ ನಮ್ದು ಒಂದು 2 ದಿವಸ ಕೆಲಸ ಇರುತ್ತೆ ಮತ್ತೆ ಅದು ಬಂದ ಮಾಡಿ ಇಡಬೇಕು ನಾವು ಅದಕ್ಕೆ ಊರು ಜನರಿಗೂ ಒಂದು ಇಲ್ಲಿ ಮತ್ತೆ ಎಲ್ಲೂ ಇಲ್ಲ ಇಲ್ಲಿ ಅದು ಊರು ಜನರಿಗೂ ಒಂದು ಅನುಕೂಲ ಆಗಲಿ ಅಂತೇಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ಅದನ್ನು ಈಗ ಸದ್ಯ ಲಭ್ಯ ಇರುವಂತಹ ಈ ಅಡಿಕೆ ಸುಲಿಯುವಂತಹ ಮಿಷಿನ್ ಇದೆಯಲ್ಲ ಅದರ ಒಂದು ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಅಥವಾ ಸುಧಾರಿಸಬೇಕು ಅಂತ ಅನಿಸ್ತದೆ ನಿಮಗೆ ಹೇಗೆ ಮಾಡ್ಬೇಕನ್ಸ್ತದೆ ಯಾಕಂದ್ರೆ ಅದರಲ್ಲಿ ಈಗ ಕೆಲವೊಂದು ನ್ಯೂನತೆಗಳು ಇದ್ದಾವೆ ಅದು ಅಂದ್ರೆ ಈಗ ನೋಡಿ ಕೆಲ ಅದರಲ್ಲಿ ಅಂದ್ರೆ ಸಿಪ್ಪೆ ಸುಲಿಯುವಂತೆ ಬರುತ್ತೆ ಅದನ್ನು ಇನ್ನೂ ಸ್ವಲ್ಪ ಅದು ಎಕ್ಯುರೇಟ್ ಮಾಡಿದ್ರೆ ಅದರಲ್ಲಿ ಇನ್ನೂ ಸ್ವಲ್ಪ ಸುಧಾರಣೆ ಮಾಡಬಹುದು ಅನಿಸ್ತದೆ ಆದರೂ ಒಂದು 80% ಸುಲಿತು ತೊಂದರೆ ಇಲ್ಲ ಅದು ಮತ್ತೆ ಗೊರ್ಬಲು ಅದು ಪಾಲಿಶರ್ ಅಂತ ಹೇಳಿದೆ ಅದರಲ್ಲಿ ಹಾಕಿದ್ರೆ ಒಂದು ಸಾಧಾರಣ ಒಂದು ಎಲ್ಲ ಸುಲಿದು ಬರ್ತದೆ ಮನುಷ್ಯರಿಂದ ಕೈಯಿಂದ ಸುಲಿಯುವಂತ ಪ್ರಮೇಯ ಬರುವುದಿಲ್ಲ ಆಗ ಈಗ ಕೈಯಿಂದ ಸುಲಿಯುವುದಕ್ಕೂ ಮೆಷಿನ್ ಅಲ್ಲಿ ಸುಲಿಯುವುದಕ್ಕೂ ಏನು ವ್ಯತ್ಯಾಸ ಬರ್ತದೆ ಎಷ್ಟು ಖರ್ಚಿನಲ್ಲಿ ವ್ಯತ್ಯಾಸ ಬರ್ತದೆ ಖರ್ಚಿಗಿಂತ ನಮಗೆ ಆಳುಗಳು ಸಮಸ್ಯೆ ಕಡಿಮೆ ಆಗಿದೆ. ಯಾಕಂದರೆ ಅದು ಮಷಿನಲ್ಲಿ ಹಾಕಿದರೆ ಒಂದು ಕೆಲವೊಂದು ಅಡಿಕೆ ಭಾಗ ಆಗುವಂಥದ್ದು ಅದೆಲ್ಲ ಹೋಗುತ್ತದೆ, ಆದರೆ ಕೈಯಿಂದ ಸುಲಿಯುವಂಥ ಇದರಲ್ಲಿ 100% ನಮ್ಗೆ ಸಿಗ್ತದೆ. ಆದರೂ ಕೂಡ ಅದು ವೇಸ್ಟೇಜ್ ನೋಡಿದರೂ ಕೂಡ ನಮಗೇನಿಸ್ತದೆ ಅಂತ ಹೇಳಿದ್ರೆ ಆಳುಗಳ ಸಮಸ್ಯೆಯಿಂದಾಗಿ ಇದು ತುಂಬ ಅನುಕೂಲನೇ ಅನಿಸ್ತದೆ. ಕೃಷಿ ಯಾಂತ್ರೀಕರಣದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಮದ್ದು ಸಿಂಪರಣೆ ಮಾಡೋದಕ್ಕೋ ಅಥವಾ ಅಡಿಕೆ ಕೊಯ್ಲು ಮಾಡೋದಕ್ಕೋ ಏನಾದರೂ ಸುಧಾರಣೆ ಆಗಿದೆಯಾ? ಈಗೆಲ್ಲ ಆಗಿದಾವೆ, ಈಗ ಫೈಬರ್ ದೋಣಿಗಳು ಬಂದಾವೆ ಅಡಿಕೆ ಮದ್ದೆಲ್ಲ ಹೊಡಿಲಿಕ್ಕೆ. ಈಗ ನಾವು ಯಾವುದೇ ಮದ್ದು ಹೊಡೆಯುವುದಿಲ್ಲ ನಾವು, ಅಂದ್ರೆ ಗಿಡಕ್ಕೇನೆ ರೋಗ ನಿರೋಧಕ ಶಕ್ತಿ ಅದರಲ್ಲೇ ಬರಬೇಕು. ನಾವು ಒಂದ್ಸಲ ಅದು ಮದ್ದು ಹೊಡೆದು ಅದಕ್ಕೇನಾದ್ರೂ ಒಂದು ಶುರು ಮಾಡಿದ್ರೆ ಪ್ರತಿ ವರ್ಷ ನಾವು ಹೊಡಿತಾನೆ ಇರಬೇಕು, ಇಲ್ಲಾಂದ್ರೆ ಅದು ನಿಲ್ಲುವುದಿಲ್ಲ. ಅದು ಅದಕ್ಕಾಗಿ ನಾವು ಮದ್ದು ಹೊಡೆಯೋದೇ ಇಲ್ಲ. ಮತ್ತೆ ಮದ್ದು ಹೊಡೆಯೋದ್ರಿಂದ ಮತ್ತೆ ಏನಾಗತ್ತೆ ಅಂತ ಹೇಳಿದ್ರೆ ಈ ಪರಾಗಸ್ಪರ್ಶ ಮಾಡುವಂತ ಜೇನು ಹುಳುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಅವೆಲ್ಲ ಸತ್ತು ಹೋಗ್ತವೆ. ಅದರಿಂದ ನಾವು ಅದೆಲ್ಲ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಇದು ಮದ್ದು ಹೊಡೆದಿದ್ರು ನಮ್ಗೆ ಪ್ರಾಫಿಟೇ ಇದೆ, ಇಲ್ಲಾಂದ್ರೆ ಅದು ಪರಾಗಸ್ಪರ್ಶ ಮಾಡುವಂತದೆಲ್ಲ ಮುಗಿತದಲ್ಲ, ಅದು ಜೇನುನೊಣಗಳು ಸತ್ತೋದ್ಮೇಲೆ ಮತ್ತೆ ಏನು ಉಳಿತದೆ. ಈಗ ನಿಮ್ಮ ತೋಟದಲ್ಲಿ ಮದ್ದು ಸಿಂಪರಣೆ ಮಾಡದಿದ್ರು ಕೂಡ ಕೊಳೆ ರೋಗ ಬರುವುದಿಲ್ಲ, ಬಂದರೂ ಕೂಡ ಹೆಚ್ಚು ಹಾನಿ ಮಾಡೋದಿಲ್ಲ, ಹೇಗೆ ಸಾಧ್ಯ ಆಯ್ತು ಇದು? ಅಂದ್ರೆ ನಮ್ಮ ಜಮೀನು ಒಂದು ಇಳಿಜಾರು ಪ್ರದೇಶ, ನೀರು ನಿಲ್ಲೋದಿಲ್ಲ, ಅದಕ್ಕಾಗಿ ಕೊಳೆ ರೋಗಗಳು ಅಷ್ಟು ಬರುವುದಿಲ್ಲ. ಬಂದರೂ ಒಂದು 2-3 ಗಿಡಕ್ಕೆ ಬರ್ತದೆ, ಅದು ಅಷ್ಟಾಗಷ್ಟೇ ಹೋಗ್ತದೆ ಅದು. ಮತ್ತೆ ಹಂಗಾಗಿ ಇಳಿಜಾರು ನೀರು ಮತ್ತೆ ನಾವು ಯಾವುದು ಬಸಿ ಕಾಲು ಅಂತೇಳಿ ಮಾಡಿಲ್ಲ, ಫುಲ್ಲು ಅದು ನೀರು ಒಂದು ಮಳೆ ಬಂದಾಗ ಒಂದು 5 ನಿಮಿಷ ನಿಲ್ತದೆ ಮತ್ತೆ ಎಲ್ಲ ಹಂಗೆ ಒಣಗೋಗ್ತದೆ, ನೀರು ನಿಲ್ಲುವಂಥ ಪ್ರಮೇಯ ಇಲ್ಲ. ಹಂಗಾಗಿದೆ. ನೀವು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ಬಂದಂಥವ್ರು ರಾಸಾಯನಿಕವನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳಿದ್ರಿ, ಸಾವಯವ ಅಂದ್ರೆ ಯಾವ ರೀತಿ ಮಾಡ್ತೀರಿ ನೀವು? ಸಾವಯವ ಅಂತ ಹೇಳಿದ್ರೆ ನಮ್ಮಲ್ಲಿ ಇದು ಹೈನುಗಾರಿಕೆ ಇದೆ, ನಾವು ಅದು ಈಗ ಸಗಣಿ ಗೊಬ್ಬರವನ್ನು ನಾವು ಗದ್ದೆಗೆಲ್ಲ ಹಾಕ್ತೇವೆ. ಹಾಂ, ಇದು ನಮ್ಮದು ಮಲೆನಾಡು ಗಿಡ್ಡ ಎಲ್ಲ, ಯಾವುದೇ ಜರ್ಸಿ ದನಗಳು ಯಾವುದೇ. ಎಷ್ಟು ದನಗಳಿವೆ? ಒಂದು 15 ದನ ಇದ್ದಾವೆ. ಬೆಳಿಗ್ಗೆ 9 ಗಂಟೆಗೆ ಬಿಡ್ತೇವೆ, ಒಂದು 4:30 ಅಂತ ಹೇಳಿದ್ರೆ ಬಂದುಬಿಡ್ತಾವೆ. ಅದಕ್ಕೆ ಕಾಯುವಂಥ ಪ್ರಮೇಯ ಟೈಮ್ ಕರೆಕ್ಟಾಗಿ ಬರ್ತವೆ. ಹೌದು, ಅದು ಸರಿಯಾಗಿ ಟೈಮಿಗೆ ಬರ್ತಾವೆ. ಬಂದ ಕೂಡಲೇ ಅವ್ರಿಗೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅಕ್ಕಚ್ಚಿ ಎಲ್ಲ ಸ್ವಲ್ಪ ಇಡ್ತೇವೆ, ಮತ್ತು ಹುಲ್ಲು ಸ್ವಲ್ಪ ಹಾಕ್ತೇವೆ. ಅದು ಮತ್ತೇನು ಮೇಂಟೆನೆನ್ಸ್ ಜಾಸ್ತಿ ಇಲ್ಲ ಅದಕ್ಕೆಲ್ಲ, ಅದಕ್ಕಾಗಿ ನಡೀತದೆ. ಮತ್ತೆ ನಮ್ಮ ಕೊಟ್ಟಿಗೆ ಮಾಡಿದ್ವಿ ಅಂತ ಹೇಳಿದ್ರೆ, ಕೊಟ್ಟಿಗೆ ನಾವು ತೊಳೆದ ನೀರೆಲ್ಲ ಒಂದು ಬಯೋಡೈಜೆಸ್ಟರ್ ಅಂತ ಮಾಡಿದ್ವಿ, ಒಂದು 10x20 ಒಂದು ಗುಂಡಿ ಮಾಡಿದ್ವಿ. ಅದು ಅದರಲ್ಲಿ ಆಕಳದ್ದು ಗಂಜಲ ಎಲ್ಲ ಅದೇ ಇದಕ್ಕೆ ಹೋಗ್ತದೆ. ಮತ್ತೆ ಸಗಣಿಯನ್ನು ನಾವು ಗೊಬ್ಬರ್ ಗ್ಯಾಸ್ ಮಾಡಿದ್ವಿ. ಗೊಬ್ಬರ್ ಗ್ಯಾಸ್ ನಮಗೆ ಗ್ಯಾಸಿಗೆ ನಾವು ದುಡ್ಡು ಕೊಡೋದಿಲ್ಲ, ಅದರಲ್ಲೇ ಗ್ಯಾಸ್ ನಡೀತಾ ಇರ್ತದೆ ನಮ್ಮದು. ಹಂಗಾಗಿ ನಮಗೆ ಎಲ್ಲ ಅದರಲ್ಲೇ ಒಳ್ಳೆಯ ಉತ್ಪನ್ನ, ಅಂದರೆ ಒಂದು 1/2 ಉತ್ಪನ್ನ ಅದರಲ್ಲಿ ಬರುತ್ತೆ ನಮಗೆ. ಈ ಗಂಜಲ ಏನಿದೆ ಅದು ಟ್ಯಾಂಕಲ್ಲಿ 1/2 ಟ್ಯಾಂಕ್ ತುಂಬಿದ ನಂತರ ಅದನ್ನು ಫುಲ್ ಟ್ಯಾಂಕ್ ನೀರು ತುಂಬುತ್ತೇವೆ. ಅದರಲ್ಲಿ ತುಂಬಿದ ನಂತರ ಅದನ್ನು ಒಂದೇ ಸಲ ನಾವು ಗದ್ದೆಗೆ ತೋಟಕ್ಕೆ ಬಿಡ್ತೇವೆ. ಅದು ಯೂರಿಯಾ ಥರ ಕೆಲಸ ಮಾಡ್ತದೆ. ಅದಕ್ಕಾಗಿ ಗದ್ದೆ ಈ ಸಲ ಚಲೋ ಬೆಳೆದಿದೆ. ಇಂಟರ್ನ್ ಗದ್ದೆನು ಆ್ಯಕ್ಚುಲಿ ಅದು 5-6 ಫೀಟ್ ತನಕ ಬೆಳೀತದೆ, ನಮ್ಮಲ್ಲಿ 7-8 ಫೀಟ್ ತನಕ ಬೆಳೆದಿದೆ. ಹಂಗಾಗಿ ಅದು ಇಳುವರಿನೂ ಚೆನ್ನಾಗಿ ಬರ್ತದೆ. ಈ ವರ್ಷದ ಒಂದು ಮಳೆಯ ಪರಿಸ್ಥಿತಿ ನೋಡಿದರೆ ಬಹುಶಃ ಭತ್ತದ ಕೃಷಿಗೆ ತೊಂದರೆ ಆಗ್ತಾ ಇದೆಯಾ? ತೊಂದರೆ ಆಗುತ್ತೆ ಈ ಸಲ, ಯಾಕಂತ ಹೇಳಿದ್ರೆ ಮಳೆ ಇಲ್ಲದೆ ಇದ್ರೆ ಮುಂದಿಂದು ಈಗ ಜರಿಗಳೆಲ್ಲ ಒಣಗೋಗೋ ಪರಿಸ್ಥಿತಿ ಇರುತ್ತೆ. ಮತ್ತೆ ನಾವು ಜೊಳ್ಳು ಕಾಳುಗಳು ಜಾಸ್ತಿ ಆಗ್ತವೆ, ಅಂತರ್ಜಲವನ್ನು ಜಾಸ್ತಿ ಅವಲಂಬನೆ ಮಾಡ್ಬೇಕಾಗತ್ತೆ ನಾವು. ಆದ್ರೂ ನಾವು ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಕೆರೆಯನ್ನು ಮಾಡಿದ್ದೀವಿ, 40x80 ಕೆರೆ ಮಾಡಿದ್ದೀವಿ. ಆ ಕೆರೆಯಲ್ಲಿ ನೀರಿದೆ, ಆ ಕೆರೆ ನೀರಿಂದ ನಾವು ತೋಟಕ್ಕೆಲ್ಲ ಗದ್ದೆಗೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ. ಅಂದ್ರೆ ಮಳೆಗಾಲದಲ್ಲಿ ತೋಟಕ್ಕೆ ಬೇಕಾಗಿರೋದ ನೀರು, ಅದಕ್ಕಾಗಿ ಅದನ್ನು ಗದ್ದೆಗೆ ಯೂಸ್ ಮಾಡ್ತೇವೆ. ಈಗ ಸಾಂಪ್ರದಾಯಿಕವಾಗಿ ಇಲ್ಲಿ ಲೋಕಲ್ ಇರುವಂತಹ ತಳಿಗಳು ಯಾವ್ಯಾವ ಭತ್ತದಲ್ಲಿ? ಇಲ್ಲಿ ಬಾಸ್ಮತಿ ಅಂತೇಳಿತ್ತು ಮೊದಲಿಗೆ, ಜಯ ಅಂತೇಳಿತ್ತು, ದೊಡ್ಗ ಅಂತೇಳಿತ್ತು, ಅದ್ರ ನಂತರ ಸೊಟ್ಟ ಅಂತೇಳಿತ್ತು. ಈಗ ಅವೆಲ್ಲ ಯಾವುದು ಈಗ ಇಲ್ಲ. ಈಗ ಒಂದು ಇಂಟಾನ್ ಅಂತೇಳಿದೆ, ಮತ್ತೆ ಜಯ ಇದೆ, ಮತ್ತೆ ಈಗ ಜೀರಾ ರೈಸ್ ಈಗ ಹೊಸದಾಗಿ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಈಗ ಜೀರಾ ರೈಸ್ ಇದ್ದು. ನಾವು ಸಾಧಾರಣ ಯಾವಾಗಲೂ ಇಂಟಾನೆ ಹಾಕ್ತಿದ್ವಿ. ನಮ್ಗೆ ಮೇನ್ ಬೇಕಾಗಿರೋದು ಹುಲ್ಲು, ದನಗಳಿಗೆ ಹುಲ್ಲಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಹಂಗಾಗಿ ನಾವು ಹುಲ್ಲಿನ ಸಲುವಾಗಿ ಇಂಟಾನ್ ಭತ್ತವನ್ನು ಹಾಕ್ತೇವೆ. ಈಗ ದನಗಳಿಗೆ ಮೇವು ಅಂತ ಪ್ರತ್ಯೇಕವಾಗಿ ನೆಟ್ಟು ಬೆಳೆಸುವಂತ ಅಭ್ಯಾಸ ಉಂಟು ಅಥವಾ ನೈಸರ್ಗಿಕವಾಗಿರುವಂತ ಹುಲ್ಲ? ಅದೇ ನಾವು ಇಂಟಾನ್ ಭತ್ತ ಅಂದ್ರೆ ಅದು ದೊಡ್ಡದ ಹೈಟ್ ಆಗಿ ಬೆಳೀತದೆ, ಹುಲ್ಲು ಜಾಸ್ತಿ ಸಿಗುತ್ತೆ. ಕೆಲವೊಂದು ಇದು ಜಯ ಅದು 1-2 ಅಷ್ಟೇ ಬೆಳೀತದೆ, ಅದಕ್ಕಿಂತ ಜಾಸ್ತಿ ಬೆಳೆಯುವುದಿಲ್ಲ. ಆದರೆ ಹುಲ್ಲು ಸಿಗುವುದಿಲ್ಲ ನಮಗೆ, ನಮ್ಗೆ ಬೇಕಾಗಿದ್ದು ಹುಲ್ಲು, ಹುಲ್ಲಿಗಾಗಿ ನಾವು ಇದು ಕೃಷಿ ಮಾಡೋದು. ಸಾಮಾನ್ಯ 1 ಎಕರೆ ಪ್ರದೇಶದಲ್ಲಿ ಭತ್ತ ಮಾಡೋದ್ರೆ ಎಷ್ಟು ಇಳುವರಿ ಬರ್ತದೆ? ಇಲ್ಲಿ ನಾವು ಸಾವಯವದಲ್ಲಿ ಮಾಡೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ, ಆದರೂ ಒಂದು 10-15 ಕ್ವಿಂಟಲ್ ತನಕ ಬರುತ್ತೆ ಭತ್ತ. ಆದ್ರೂ ನಮ್ಗೆಲ್ಲ ಸಾಕಾಗತ್ತೆ, ಆದ್ರೆ ಮಾರ್ಲಿಕ್ಕೆ ಹೋದ್ರೆ ಸಾಕಾಗುದಿಲ್ಲ ಅಷ್ಟೇ. ಸಾಮಾನ್ಯ ಖರ್ಚು ಲೆಕ್ಕಾಚಾರ ಮಾಡಿದ್ರೆ ಇದು ಲಾಭದಾಯಕ ಆಗ್ತದೋ ಅಥವಾ ಅಲ್ಲಿಂದಲ್ಲಿಗೆ ಸುಧಾರಿಸಬಹುದಾ? ಇದು ಖರ್ಚು ಲೆಕ್ಕ ಹಾಕಿದ್ರೆ ಇದು ಲಾಸೇ. ಅದಕ್ಕಾಗಿ ಈಗ ನಮ್ಮ ಊರಿನಲ್ಲಿ ಎಲ್ಲರೂ ಅದನ್ನು ಕೃಷಿಯನ್ನು ಬಿಡ್ತಾ ಇದ್ದಾರೆ, ಭತ್ತದ ಕೃಷಿಯಿಂದ ವಿಮುಖರಾಗಿ ಎಲ್ಲ ತೋಟ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ಏನು ಸಿಗುವುದಿಲ್ಲ ಅಂತೇಳಿ. ಒಂದು ಕ್ವಿಂಟಲ್ ಭತ್ತಕ್ಕೆ ಇಲ್ಲಿ ಹಿಂಗೆ ಲೋಕಲ್ನಲ್ಲಿ ತಗೊಳ್ಳಿಕ್ ಹೋದ್ರು ಅವರು 1,000 ರೂಪಾಯಿನಲ್ಲೂ ತಗೊಳ್ಳೋದಿಲ್ಲ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಟ್ಟರೆ ಅವರು ಕಂಡೀಷನ್ ಭಯಂಕರ ಇದ್ದಾವೆ. ಅದು 15% ಮಾಯಿಶ್ಚರ್ ಇರಬೇಕು, ಮತ್ತು ಅಷ್ಟು ಒಣಗಬೇಕು, ಎಲ್ಲ ಅವ್ರದ್ದೆಲ್ಲ ಇದೆ. ಅದಕ್ಕೆಲ್ಲ ಹೋದರೆ ಅದು 2,000 ಮಾಡ್ತಾರೆ ಅವರು, ಆದರೂ ಅದಕ್ಕೆ ಹೋಗೋರು ತುಂಬ ಕಡಿಮೆ. ಅದರಲ್ಲಿ ಮಾಯಿಶ್ಚರ್ ಎಲ್ಲ ತೆಗೆದ್ರೆ ಎಲ್ಲ ಭತ್ತ ಒಣಗಿದ ನಂತರ ಅದು ವೇಟೇ ಇರುವುದಿಲ್ಲ, ಹಂಗಾಗಿ ಜನ ಅದಕ್ಕೆ ಹೋಗೋದೇ ಇಲ್ಲ. ಈಗ ಹಟ್ಟಿ ಗೊಬ್ಬರ ಹಾಕಿ ಸಾವಯವ ಕೃಷಿಯಲ್ಲಿ ನೀವು ಭತ್ತ ಕೃಷಿ ಮಾಡುವಾಗ ಬಂಬೂಚಿ ಹುಳದಂತಹ ಸಮಸ್ಯೆ ಆಗ್ಬೋದು ಅಥವಾ ಬೆಂಕಿ ರೋಗದಂತಹ ಸಮಸ್ಯೆ ಆಗ್ಬೋದು, ಎದುರಾಗ್ತದ? ಇಲ್ಲ, ಸಾಧಾರಣ ಅಂಥದ್ದು ಬಂದಿಲ್ಲ ಇನ್ನು. ಅದು ಬಂದರೂ ಕೂಡ ನಾವು ಅದು ಕೆಲವೊಂದು ಅದು ಇಲ್ಲೇ ಒಂದು ನೈಸರ್ಗಿಕ ಕೆಲವೊಂದು ಇದ್ದಾವೆ, ಒಂದು ಹೌದು ಹೌದೌದು ಅಂಥದ್ದೆಲ್ಲ ಮಾಡ್ತೀವಿ. ಮತ್ತು ಬೆಂಕಿ ರೋಗ ಬಂದರೆ ಇಲ್ಲಿ ಒಂದು ಊರಿನ ಜನರದೊಂದು ರೂಢಿ ಇದೆ, ಒಂದು ದೊಡ್ಡ ಒಂದು ಕಟ್ಟಿಗೆ ಹಿಡಿದು ಅದೆಲ್ಲ ಹೊಡಿತಾ ಹೋಗ್ತಾರೆ, ಅದೆಲ್ಲ ಉದುರಿ ಬೀಳ್ತದೆ ಕೆಳಗೆ. ಬಿದ್ದ ನಂತರ ಅದಕ್ಕೆ ಇದು ನಾವು ಬೇವಿನ ಎಣ್ಣೆ ಅದು ಸಿಂಪಡಣೆ ಮಾಡ್ತೀವಿ, ಅದು ಅಲ್ಲಿ ಸತ್ತು ಹೋಗ್ತದೆ ಅದು. ಹಂಗಾಗಿ ಅದು ನಾವು ಇದು ರಾಸಾಯನಿಕ ಬೆಳೆಸೋದೇ ಇಲ್ಲ. ಅದು ಆಮೇಲೆ ಸ್ವಲ್ಪ ಅಡಿಕೆ ಕೃಷಿಯ ಬಗ್ಗೆ ಹೇಳಿ. ಈಗ ಸ್ಥಳೀಯವಾಗಿರುವಂಥ ತಳಿ ಹೇಗೆ ನಿರ್ವಹಣೆ ಮಾಡ್ತೀರಿ, ಏನೇನು ಸಮಸ್ಯೆಗಳು ಬರ್ತವೆ ಅಡಿಕೆಯಲ್ಲಿ ಅಂತ ಹೇಳಿದರೆ? ಇಲ್ಲಿ ನಾವು ಸಾಧಾರಣ ಲೋಕಲ್ ತಳಿಗಳನ್ನೇ ಹಾಕೋದು, ಆದ್ದರಿಂದ ಇಲ್ಲಿ ಅಂದರೆ ನಾವು ಬೇರೆ ಕಡೆ ಹೋದರೆ ಮಂಗಲ ಅವೆಲ್ಲ ಆಗ್ತವೆ, ಇಲ್ಲಿ ತಂದು ಇಲ್ಲಿ ಅದಕ್ಕೆ ಇದಿಲ್ಲ, ರೇಟು ಇಲ್ಲ, ಮತ್ತು ಇದು ಸರಿ ಬೆಳೆಯೂ ಇಲ್ಲ. ಇಲ್ಲಿ ಲೋಕಲ್ ತಳಿಗಳೇ ಚೆನ್ನಾಗಿ ಬರ್ತವೆ, ಅದರಲ್ಲಿ ಅಡ್ಡಿಲ್ಲ, ಒಂದು ಒಳ್ಳೆಯ ಇಳುವರಿನೂ ಬರುತ್ತೆ. ಇಲ್ಲಿ ನಾವು ಅದಕ್ಕೆ ಹೆಂಗೆ ಕೆಲಸ ಮಾಡ್ತೇವೆ ಹಾಗೆ, ಒಂದ್ಸಲ ನೆಟ್ಟು ಬಿಟ್ಟರೆ ಆಗೋದಿಲ್ಲ, ಅದಕ್ಕೆ 1 ವರ್ಷ 2 ವರ್ಷ ಒಂದ್ಸಲ ಅದು ಅಗತ್ಯ ಮಾಡಬೇಕು. ಮತ್ತು ಕಾಡಿನ ಮಣ್ಣು ತೊಂಡದ ಹಾಕಬೇಕು, ಸ್ವಲ್ಪ ಸಗಣಿ ಹಾಕಿ ಗೊಬ್ಬರ ಹಾಕಬೇಕು, ಅದೆಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಇನ್ನೊಂದು ವಿಚಾರ, ಈ ಕಾಡು ಪ್ರಾಣಿಗಳ ಒಂದು ದಾಳಿ ಮಾಡುವಂಥದ್ದು ವಿಶೇಷವಾಗಿ ಬಾಳೆ ಅಥವಾ ಹಣ್ಣಿನ ಗಿಡಗಳಿಗೆ ಹಾನಿ ಉಂಟು ಮಾಡ್ತದೆ ಅಂತ ಹೇಳಿ, ಈ ಮಂಗಗಳ ಹಾವಳಿ ಜಾಸ್ತಿ ಆಗುವುದಕ್ಕೆ ಏನು ಕಾರಣ, ನಿಮ್ಮ ಒಂದು ಅನುಭವ ಏನು ಹೇಳ್ತದೆ? ಮೊದಲಿಗೆ ನಾವು ಸಣ್ಣದಿರಬೇಕಾದ್ರೆ ದನಗಳೆಲ್ಲ ಸತ್ತಿರೆ ರಣ ಹದ್ದುಗಳು ಬರ್ತಿದ್ವು. ಆ ರಣ ಹದ್ದುಗಳು ಅದನ್ನ ಗುಂಡಿಗೆ ಹಾಕುವ ಪದ್ಧತಿ ಇರಲಿಲ್ಲ, ಇಲ್ಲ, ಅದು ದನಗಳ ಅದರ ಆಹಾರ ಇತ್ತದು. ಹೌದೌದು, ರಣ ಹದ್ದಿಂದ ಆಹಾರ ಅದು ಅಲ್ಲ, ಅದು ಕೆಲವೊಂದು ದನಗಳು ಹುಲಿ ಹಿಡಿದು ಬಿಡ್ತವೆ ಅಂತ ದನಗಳಿಗೆಲ್ಲ ಅವೆಲ್ಲ ರಣ ಹದ್ದುಗಳೆಲ್ಲ ತಿಂದು ಹೋಗ್ತಿದ್ವು. ಜನರು ಏನು ಮಾಡಿದ್ರು, ಈಗ ಹುಲಿ ತಿಂದ ದನಕ್ಕೆ ಹುಲಿಯನ್ನು ಕೊಲ್ಲಬೇಕಂತೇಳಿ ಅದರ ಮೇಲೆ ವಿಷ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು, ದನದ ಮೇಲೆ ಅದು ಗದ್ದೆ ಹೊಡೆಯುವ ಔಷಧಿಯನ್ನೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅದು ಏನಾಯಿತು, ರಣ ಹದ್ದುಗಳೆಲ್ಲ ತಿಂದು ಅದರ ಸಂತಾನನೇ ನಿರ್ವಂಶ ಆಯಿತು. ಮೊದಲಿಗೆ ಏನಾಗ್ತಿತ್ತು, ರಣ ಹದ್ದುಗಳು ಮಂಗನ ಮರಿಗಳನ್ನು ಬಿಡ್ತಿರ್ಲಿಲ್ಲ, ಅವು ಅದು ಸಂತಾನ ಅದರದು ಸಂತಾನನೇ ಬೆಳೆ ಕೊಡ್ತಿರ್ಲಿಲ್ಲ, ಹಾಗಾಗಿ ಮಂಗಗಳು ಇಲ್ಲವೇ ಇಲ್ಲ, ಕಡಿಮೆ ಇತ್ತು. ಈಗ ಮಂಗಗಳ ಸಂಖ್ಯೆ ಸಾಧಾರಣ ಅಂದ್ರೆ ಒಂದೊಂದು ಗುಂಪು ಅಂತೇಳಿ 20-30 ಗುಂಪು ಇರ್ತವೆ, ಅದು ಒಂದ್ಸಲ ದಾಳಿ ಮಾಡಿದ್ರೆ ನಮ್ಮ ತೋಟ ಏನು ಉಳಿದೇ ಇಲ್ಲ, ಅವು ಮತ್ತೆ ಯಾವುದಕ್ಕೂ ಅಂಜುದಿಲ್ಲ. ನಾವು ಅದು ಗನ್ ತಗೊಂಡೋಗಿ ಅದು ಬಾರಿಸ್ರಿ ಏನು ನಮ್ಮನ್ನೇ ಎದುರಿಸ್ತಾವು, ಹಂಗಾಗಿದೆ. ಅದಕ್ಕಾಗಿ ನಮ್ದು ಏನದು ಸರ್ಕಲ್ ಇದೆ ಅದು ಮುರಿದಿದೆ, ಅದರದ್ದು ರಣ ಹದ್ದುಗಳು ಇಲ್ಲದೆ ಇದ್ದದಕ್ಕೆ ಅದರ ಸರ್ಕಲ್ ಮುರಿದಿದೆ. ಹಾ, ಮಂಗಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಅದನ್ನ ಅಂದ್ರೆ ಯಾವಾಗ ನಾವು ರಾಸಾಯನಿಕ ಬಳಸ್ಲಿಕ್ಕೆ ಶುರು ಮಾಡಿದ್ವಿ ಅದರಿಂದೆಲ್ಲ ಇದು ಶುರು ಆಗಿದೆ. ರಾಸಾಯನಿಕ ಬಳಸೇ ಇದ್ದಾಗ ಎಲ್ಲ ಸರಿ ಆಗ್ತಿತ್ತು. ಅದು ರಣ ಹದ್ದುಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಮಂಗಗಳ ಸಂಖ್ಯೆ ಜಾಸ್ತಿ, ಮಂಗಗಳಿದ್ದ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಬೇರೆ ಕಾಡು ಪ್ರಾಣಿಗಳು, ಈಗ ಜಿಂಕೆ ಆಗ್ಬೋದು ಅಥವಾ ಹುಲಿ ಚಿರತೆ ಅಂತದ್ದಾಗ್ಬೋದು, ಇವುಗಳ ಓಡಾಟ ಕೂಡ ಇದೆಯಾ? ಇದೆ, ಅವು ಅವಷ್ಟಕ್ಕೆ ಇದ್ದಾವೆ. ಆದರೆ ನಮ್ಮಲ್ಲಿ ಈಗ ಚಿರತೆ ಮನುಷ್ಯರಿಗೆ ತೊಂದರೆ ಕೊಡುವುದಿಲ್ಲ, ಆದರೆ ಹುಲಿ ಇದು ಚಿರತೆ ಇದೆ, ಅದು ನಮಗೆ ನಾಯಿಗಳನ್ನು ಒಂದು ಇಡುವುದಿಲ್ಲ. ನಾವು ನಾಯಿ ಸಾಕೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದು ರಾತ್ರಿ ಹಗಲು ಅಂತ ಹೇಳಿಲ್ಲ, ನಾಯಿ ಅದಕ್ಕೆ ನಾಯಿ ಅಂದರೆ ತುಂಬ ಪ್ರಾಣ ಅದಕ್ಕೆ. ಅದು ನಾಯಿಗಳನ್ನು ಮನೆಯ ತೋಟಕ್ಕೆ ಹತ್ತಿರಕ್ಕೆ ಬರ್ತಾವೆ, ಮನೆ ಹತ್ರನೇ ಬಂದು ಮನೆ ಒಳಗಿದ್ದರೂ ಹೇಳ್ಕೊಂಡೋಗತ್ತದು, ಹಂಗಾಗಿದೆ. ಆಗ ನಾಯಿಗಳನ್ನು ಸಾಕೋದೇ ಕಷ್ಟ ಆಗಿದೆ. ನೀವು ಚಿರತೆಯನ್ನು ನೋಡಿದ್ರೆ? ಹಾಂ, ಸುಮಾರು ಸಲ ನೋಡಿದ್ದೀನಿ. ಒಂದ್ಸಲ ನಮ್ಮ ಮೈ ಮೇಲೆ ಹಾರ್ಲಿಕ್ಕೆ ಬಂದಿತ್ತು ಒಂದ್ಸಲ, ಆದರೂ ಕೂಡ ಅದು ತಪ್ಪಿ ಹೋಯ್ತದು. ಅಂದರೆ ಅದು ಸ್ವಲ್ಪ ನಾಚಿಕೆ ಸ್ವಭಾವದ ಪ್ರಾಣಿ, ಅದು ಹಂಗೆ ಹಾರೋದಿಲ್ಲ. ಅದು ನಾವು ಹಿಂಗೆ ಒಂದ್ಸಲ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಅದು ರೋಡ್ ಕ್ರಾಸ್ ಮಾಡ್ತಾ ಇತ್ತೇನ, ಅದು ನಮ್ಮ ಎದುರಿಗಿಂದ ಹಾರಿ ಹೋಯ್ತದು. ನಾವು ಹೆದರಿದ್ವಿ, ಅದು ಸಹ ಎದುರು ಹೋಯ್ತದೆ. ಅವುಗಳ ಓಡಾಟ ಸಾಮಾನ್ಯವಾಗಿ ಯಾವ ಹಗಲು ಹೊತ್ತಲ್ಲಿ ಇರ್ತದೋ ಅಥವಾ ಸಾಯಂಕಾಲ ಹೊತ್ತು ಹೇಗೆ? ಸಾಯಂಕಾಲ ಜಾಸ್ತಿ, ಸಾಯಂಕಾಲ ಅಂದರೆ 6-7 ಗಂಟೆ ನಂತರ ಅದರದ್ದು ಓಡಾಟ ಜಾಸ್ತಿ ಇರ್ತವೆ. ಹಗಲು ಹೊತ್ತಲ್ಲಿ ಇರ್ತಾವೆ, ಅದು ಎಲ್ಲಾದ್ರೂ ನೀರಿನ ಹತ್ರ ಎಲ್ಲ ಇರ್ತದೆ, ಅದು ಕರುಗಳು ಆಕಳುಗಳೆಲ್ಲ ಬರ್ತಾವಲ್ಲ, ಸಣ್ಣ ಸಣ್ಣ ಕರುಗಳನ್ನು ಹಿಡಿಯೋದು ಜಾಸ್ತಿ. ಅದು ದೊಡ್ಡ ಆಕಳು ಹಿಡಿತಾರೆ, ದೊಡ್ಡ ಆಕಳು ಹುಲಿ ಅಷ್ಟೇ ಹಿಡಿತದೆ, ಚಿರತೆ ಹಿಡಿಲಿಕ್ಕೆ ಹೋಗುದಿಲ್ಲ. ದೊಡ್ಡ ಆಕಳನ್ನ ಹುಲಿ ಹಿಡಿತದೆ. ಅದು ಹುಲಿಗಳು ಸಾಧಾರಣ ಸಂಜೆ ಹೊತ್ತಿಗೆ ಇರ್ತಾವೆ ಕೆಲವು ಸಲ, ಆಕಳನ್ನ ಹಿಡ್ದದು ಪ್ರಮೇಯ ಇದೆ. ಆದ್ರೆ ಈಗ ಇಲ್ಲಿ ಅಭಯಾರಣ್ಯ ಆದ ನಂತರ ನಾವೆಲ್ಲ ಇಲ್ಲಿ ಈಗ ಆಕಳುಗಳನ್ನ ತುಂಬಾ ಸಾಕೋದು ಕಡಿಮೆ ಆಗಿದೆ, ಯಾಕಂದ್ರೆ ಎಲ್ಲ ಹುಲಿಗಳು ಹಿಡಿದೇ ಜಾಸ್ತಿ ಆಗಿದೆ. ಆಮೇಲೆ ಕೃಷಿಯ ಜೊತೆ ಜೊತೆಗೆ ಕೃಷಿಗೆ ಪೂರಕವಾಗಿ ಒಂದಷ್ಟು ಪ್ರವಾಸೋದ್ಯಮವನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನೀವು ಕೂಡ ಪ್ರಯತ್ನ ಪಟ್ಟಿದ್ದೀರಿ. ಹೌದು, ಯಾಕಂದ್ರೆ ಈ ಕೃಷಿಯಿಂದಲೇ ನಮ್ಗೆ ಜೀವನ ಸಾಗೋದು ತುಂಬಾ ಕಷ್ಟ ಆಗಿದೆ. ಭತ್ತ ಗದ್ದೆಯಿಂದಲೇ ನಾವು ಜೀವನ ಸಾಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಒಂದು ಸೈಡ್ ಇನ್ಕಮ್ ಇದ್ರೆ ಅದರಿಂದ ಒಂದು ಆಗತ್ತೆ. ಅದಕ್ಕಾಗಿ ಒಂದು ನಾವು ಹೋಮ್ ಸ್ಟೇಗ್ ಅಂತೇಳಿ ಒಂದು ಎರಡು ಜಾಗವನ್ನು ಒಂದು ಬಾಡಿಗೆ ಮೇಲೆ ಕೊಟ್ಟಿದ್ದೀವಿ. ಅದು ಒಂದಂತೂ ನಡೀತಾ ಇದೆ, ಒಂದು 10 ವರ್ಷ ಆಯಿತು. ಈಗ ಎರಡನೇದು ಒಂದು ಸ್ವಲ್ಪ ಕೊಟ್ಟಿದ್ದೀವಿ, ಅದು ಈಗ ನಡೀತಾ ಇದೆ ಕೆಲಸ. ಅಂದರೆ ಪ್ರವಾಸೋದ್ಯಮನೂ ಇಲ್ಲಿ ಬೆಳಿಬೇಕು ಅಂತೇಳಿ. ಪ್ರವಾಸೋದ್ಯಮ ಬೆಳೆದ್ರೆ ನಮ್ಗೆ ಒಂದು ಸ್ವಲ್ಪ ಏನು ಆದಾಯ ಬರುತ್ತೆ, ಇಲ್ಲಾಂದ್ರೆ ನಮ್ಗೆ ಆದಾಯನೂ ಬರುವುದಿಲ್ಲ. ಈ ಕೃಷಿಯಿಂದಲೇ ನಾವು ಜೀವನ ನಡೆಸೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಸೈಡ್ ಇನ್ಕಮ್ ಇದ್ರೆ ಅಷ್ಟೇ ಆಗುತ್ತದೆ. ಆಮೇಲೆ ಈಗ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ವ್ಯವಸ್ಥೆ ಎಲ್ಲ ಹೇಗಿದೆ ಈ ನಿಮ್ಮ ಜಾಯ್ಡ್ ಒಂದು ತಾಲೂಕಿನಲ್ಲಿ ಅಥವಾ ಬೇರೆ ಊರಿಗೆ ತಗೊಂಡು ಹೋಗ್ಬೇಕು? ಈಗ ಪ್ರವಾಸೋದ್ಯಮಗಳು ಜಾಸ್ತಿ ಆದ ನಂತರ ಈ ಕೆಲವೊಂದು ಹೈನುಗಾರಿಕಾ ಉತ್ಪನ್ನಗಳು ಅದಕ್ಕೆ ಜೇನು ಅಂಥದಕ್ಕೆಲ್ಲ ಒಳ್ಳೆ ಡಿಮಾಂಡು ಇದೆ, ಒಳ್ಳೆ ರೇಟು ಕೊಡ್ತಾ ಇದ್ದಾರೆ ಪ್ರವಾಸೋದ್ಯಮ ಅಂದರೆ ಹೊರಗಿನ ಬಂದವರು. ಅದರಿಂದ ಮತ್ತೆ ನಮಗೀಗ ಮೊದಲಿಗೆಲ್ಲ ನಾವು ಜೇನುತುಪ್ಪ ಎಲ್ಲ ಇಲ್ಲಿ 200-300 ರೂಪಾಯಿಗೆಲ್ಲ ಬಾಟ್ಲಿ ಮಾಡ್ತಾ ಕೆಜಿಗೆ ಮಾಡ್ತಾ ಇದ್ವಿ, ಈಗ 1,000 ರೂಪಾಯಿ ಕೆಜಿ ಇದೆ. ಆದರೂ ಇಲ್ಲ, ಈಗ ಹಂಗಾಗಿದೆ ಎಲ್ಲ. ಇದು ಪ್ರವಾಸೋದ್ಯಮದಿಂದ ಎಲ್ಲ ಕಲಬೆರಕೆ ಆಗ್ತದೆ, ಆದರೆ ಜೋರ್ಡಾ ತಾಲೂಕಿನಲ್ಲಿ ಕಲಬೆರಕೆ ಸ್ವಲ್ಪ ಕಡಿಮೆ ನನಗನ್ನಿಸಿದ ಮಟ್ಟಿಗೆ. ಇಲ್ಲಿ ಅಷ್ಟು ಜನ ಅಷ್ಟು ಮುಂದುವರೆದಿಲ್ಲ, ಆದರೆ ಹೊರಗಡೆ ಎಲ್ಲ ಕಲಬೆರಕೆ ತುಂಬ ಇದೆ, ಇಲ್ಲಿ ಅಷ್ಟಿಲ್ಲ. ಬಹಳ ಸಂತೋಷ ರಾಘವೇಂದ್ರ ಅವರೇ. ಹೈನೋದ್ಯಮವನ್ನು ಅಂದರೆ ಹಸು ಸಾಕಣೆಯನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ನೀವು ಮಾಡ್ಕೊಂಡು ಬಂದಿದ್ರಿ, ಜೊತೆಗೆ ಕೃಷಿಯಲ್ಲಿ ಯಾಂತ್ರೀಕರಣ ಎನ್ನುವಂಥದ್ದು ಕೂಡ ಬಹಳಷ್ಟು ಅವಶ್ಯ ಎನ್ನುವಂಥ ಆ ಒಂದು ಅವಶ್ಯಕತೆಯನ್ನು ನೀವು ಮನಗಂಡಿದ್ರಿ. ತೋಟಗಾರಿಕಾ ಇಲಾಖೆಯಿಂದಲೂ ಕೂಡ ಸಹಾಯಧನದಲ್ಲಿ ಬೇರೆ ಬೇರೆ ಕೃಷಿ ಯಂತ್ರೋಪಕರಣಗಳನ್ನು ನೀವು ಖರೀದಿ ಮಾಡಿ ಉಪಯೋಗಿಸ್ತಾ ಇದ್ರಿ. ಇದು ನಿಮ್ಮ ಒಂದು ಉಪಯೋಗಕ್ಕಂತಲ್ಲ, ನಿಮ್ಮ ಊರಿನವರಿಗೂ ಕೂಡ ಒಂದು ಉಪಯೋಗ ಆಗಲಿ ಎನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀರಿ. ತುಂಬ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಕಸಿತ ಕೃಷಿ ಅಭಿಯಾನದ ಸಂದರ್ಭದಲ್ಲಿ ಕೃಷಿ ಯಾಂತ್ರೀಕರಣದ ಅನುಭವ ಕುರಿತು ಜೋಯ್ಡಾದ ರಾಘವೇಂದ್ರ ಗೋಪಾಲಕೃಷ್ಣ ಪೈ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇನ್ನು ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಯಾಂತ್ರೀಕೃತ ಭತ್ತದ ಕೃಷಿ ಕುರಿತು ಕೃಷಿ ಮಾಹಿತಿಯನ್ನು ಕೇಳೋಣ. ಕರಾವಳಿ ಭಾಗದಲ್ಲಿ ಭತ್ತವನ್ನು ಮಳೆ ಮತ್ತು ನೀರಾವರಿ ಆಶ್ರಿತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನಾಟಿ ಪದ್ಧತಿಯಡಿ ಬೆಳೆಸಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಅಭಾವ ಮತ್ತು ಹೆಚ್ಚಿನ ದಿನಗೂಲಿಯಿಂದಾಗಿ ಭತ್ತದ ಕೃಷಿಯಲ್ಲಿ ಅಡೆತಡೆ ಉಂಟಾಗ್ತಾ ಇದೆ. ಕೂಲಿಯಾಳುಗಳ ಸಮಸ್ಯೆಯಿಂದ ರೈತರು ಸೂಕ್ತ ಸಮಯದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಹಾಗೆಯೇ ಸಾಂಪ್ರದಾಯಿಕ ನಾಟಿ ಪದ್ಧತಿಯಲ್ಲಿ ಸೂಕ್ತ ಆಳ ಅಂತರದಲ್ಲಿ ಸಸಿಗಳ ನಾಟಿ ಮತ್ತು ನಿಗದಿತ ಸಸಿಗಳ ಸಂಖ್ಯೆ ಕಾಪಾಡಿಕೊಳ್ಳಲು ಸಾಧ್ಯವಾಗದೆ ಇಳುವರಿಯನ್ನು ಹೆಚ್ಚಿಸುವಲ್ಲಿಯೂ ಕೂಡ ಅಡಚಣೆ ಉಂಟಾಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಭತ್ತದ ಕೃಷಿಯಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ವರ್ಷದಿಂದ ವರ್ಷಕ್ಕೆ ಭತ್ತದ ಗದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತರ ಕೂಲಿಯಾಳುಗಳ ಸಮಸ್ಯೆಯನ್ನು ನೀಗಿಸಿ ಸಮಯಕ್ಕೆ ಸರಿಯಾಗಿ ಭತ್ತದ ಕೃಷಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಖರ್ಚನ್ನು ಕಡಿಮೆಗೊಳಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವಂತಹ ಪರ್ಯಾಯ ಪದ್ಧತಿ ಅನಿವಾರ್ಯ. ಈ ದಿಸೆಯಲ್ಲಿ ಭತ್ತದ ಸಸಿಗಳನ್ನು ಸಕಾಲದಲ್ಲಿ ನಾಟಿ ಮಾಡಿ ಕಾರ್ಮಿಕರ ಕೊರತೆ ಮತ್ತು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಿ ಇಳುವರಿ ಹೆಚ್ಚಿಸುವ ಭತ್ತದ ಯಾಂತ್ರೀಕೃತ ನಾಟಿ ಪದ್ಧತಿ ರೈತರಿಗೆ ಒಂದು ವರದಾನವಾಗಿದೆ. ಕರಾವಳಿ ಭಾಗದಲ್ಲಿ ಅನಾದಿಕಾಲದಿಂದಲೂ ಕೋಣವನ್ನು ಬಳಸಿಕೊಂಡು ಮರದ ನೇಗಿಲನ್ನು ಬಳಸಿ ಪ್ರಥಮ ಹಾಗೂ ದ್ವಿತೀಯ ಹಂತದ ಉಳುಮೆಗಳನ್ನ ಮಾಡ್ತಾ ಇದ್ರು. ಈ ಪ್ರಕ್ರಿಯೆಗೆ ರೈತ ದಿನವೊಂದಕ್ಕೆ 1 ಎಕರೆ ಭೂಮಿ ಉಳುಮೆ ಮಾಡೋದಿಕ್ಕೆ ಸುಮಾರು 8-10 ಕಿಲೋಮೀಟರ್ಗಳಷ್ಟು ನಡೆಯಬೇಕಿತ್ತು. ಕೂಲಿ ಆಳುಗಳ ಅಭಾವ ಮತ್ತು ಇತರೆ ಸಮಸ್ಯೆಗಳಿಗೆ ಯಾಂತ್ರೀಕೃತ ಭತ್ತದ ಕೃಷಿ ಅನಿವಾರ್ಯ. ಚಿಕ್ಕಪುಟ್ಟ ಸರಳ ಯಂತ್ರಗಳು ಮತ್ತು ಟ್ರ್ಯಾಕ್ಟರ್ ಚಾಲಿತ ವಿವಿಧ ಉಪಕರಣಗಳು ಈಗ ಸೃಷ್ಟಿಯಾಗಿವೆ. ಇದರಲ್ಲಿ ಮೊದಲನೆಯದಾಗಿ ಯಾಂತ್ರೀಕರಣದಿಂದ ಕೆಸರು ಗದ್ದೆಯನ್ನ ತಯಾರಿಸುವುದು. ಕೋಣಗಳನ್ನು ಬಳಸಿ ಕೆಸರು ತಯಾರಿಸಲು ಪ್ರತಿ ಎಕರೆಗೆ 2 ಜೋಡಿಗಳ ವೆಚ್ಚದಲ್ಲಿ 2-3 ಬಾರಿ ಉಳುಮೆ ಮಾಡಲು ಸುಮಾರು 6 ಜೋಡಿ ಎತ್ತುಗಳು ಬೇಕಾಗುತ್ತಿತ್ತು. ಅಲ್ಲದೆ ಕನಿಷ್ಠ 4-5 ದಿನಗಳಿಂದ 1 ವಾರದವರೆಗೆ ಸಮಯ ಬೇಕಾಗ್ತಾ ಇತ್ತು. ತಯಾರಾದ ಕೆಸರು ನಿಂತ ನೀರಿನಲ್ಲಿ 1-2 ವಾರಗಳ ಕಾಲ ನೆನೆಯಲು ಸಮಯಾವಕಾಶವೂ ಕೂಡ ಬೇಕಾಗಿತ್ತು. ಆದರೆ ಈಗ ಪವರ್ ಟಿಲ್ಲರ್ ಮತ್ತು ಟ್ರ್ಯಾಕ್ಟರ್ ಚಾಲಿತ ಕೇಜ್ ವೀಲ್ ಅಳವಡಿಸಿ ಕೆಸರು ಗದ್ದೆ ತಯಾರಿಸಬಹುದು. ಈ ಯಂತ್ರಗಳಲ್ಲಿ ಮಣ್ಣು ಉತ್ತಮವಾಗಿ ಕಲಸಲ್ಪಡೋದ್ರಿಂದ ಉತ್ತಮ ಕೆಸರು ಕೂಡ ತಯಾರಾಗುತ್ತೆ. ಇನ್ನು ಯಾಂತ್ರೀಕರಣದಿಂದ ಬಿತ್ತನೆಯನ್ನು ಮಾಡಬಹುದು. ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆಯನ್ನು ಕೂಡ ಮಾಡಬಹುದು. ಈ ಡ್ರಮ್ ಸೀಡರ್ ಯಂತ್ರದಲ್ಲಿ ಮುಖ್ಯವಾಗಿ 4 ಡ್ರಮ್ಗಳಿದ್ದು ಇವುಗಳಲ್ಲಿ ಪ್ರತಿಯೊಂದಕ್ಕೂ 2 ಸಾಲಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ. ಡ್ರಮ್ಗಳಲ್ಲಿ ಮೊಳಕೆ ಬರಿಸಿದ ಬೀಜಗಳನ್ನು ತುಂಬಿಸಿ ಮುಚ್ಚುವ ವ್ಯವಸ್ಥೆ ಕೂಡ ಇದೆ. ಈ ಯಂತ್ರಕ್ಕೆ ಬೀಜಗಳನ್ನು ಬಳಸಿ ಗದ್ದೆಯಲ್ಲಿ ಮುಂದಕ್ಕೆ ಎಳೆದಾಗ 1 ಬಾರಿಗೆ 8 ಸಾಲಿನಲ್ಲಿ ಈ ಬೀಜಗಳು ಬೀಳುತ್ತವೆ. ಸಾಲಿನಿಂದ ಸಾಲಿಗೆ 9 ಇಂಚು ಅಂತರವಿರುವಂತೆ ಎಕರೆಗೆ ಸುಮಾರು 20 ಕಿಲೋಗ್ರಾಂ ಬೀಜ ಬಳಕೆಯಾಗುವಂತೆ ಬೀಳುತ್ತದೆ. ಬೀಜಗಳು ಬೀಳುವುದಕ್ಕಿಂತ ಮುನ್ನ ಸುಮಾರು 1/2 ಇಂಚು ಆಳದ ಒಂದು ಸಣ್ಣ ಗುರುತು ಪ್ರತಿ ಸಾಲಿನಲ್ಲಿ ಉಂಟಾಗುವುದರಿಂದ ಬೀಜಗಳು ಆಚೀಚೆಗೆ ಚಲಿಸದೆ ಸಾಲಿನಲ್ಲಿ ಕೂರುತ್ತೆ. ಮತ್ತು ಈ ಯಂತ್ರವು ಮಾನವ ಕೈಚಾಲಿತವಾಗಿದ್ದು 0.40 ಹೆಕ್ಟೇರ್ ಕ್ಷೇತ್ರ ಸಾಮರ್ಥ್ಯ ಪ್ರತಿ ಗಂಟೆಗೆ ಹೊಂದಿದೆ. ಇನ್ನು ಯಾಂತ್ರೀಕರಣದಿಂದ ಭತ್ತದ ನಾಟಿಯನ್ನು ಕೂಡ ಮಾಡಬಹುದು. ಸಾಂಪ್ರದಾಯಿಕ ವಿಧಾನದಲ್ಲಿ ನಾಟಿ ಮಾಡಲು ಪ್ರತಿ ಎಕರೆಗೆ ಸುಮಾರು 15-20 ಆಳುಗಳು ಬೇಕಾಗ್ತಿದ್ವು. ಆದರೆ ಆಳುಗಳು ಸಮಯಕ್ಕೆ ಸರಿಯಾಗಿ ದೊರೆಯದೆ ನಾಟಿಯೂ ಕೂಡ ವಿಳಂಬವಾಗಿ ಇಳುವರಿಯೂ ಕೂಡ ಕಡಿಮೆಯಾಗುವ ಸಂಭವವೂ ಕೂಡ ಹೆಚ್ಚಾಗಿತ್ತು. ಕೈಯಿಂದ ನಾಟಿ ಮಾಡುವಾಗ ಸರಿಯಾದ ಮೇಲುಸ್ತುವಾರಿ ಇಲ್ಲದೆ ಇದ್ರೆ ನಾಟಿಯ ಆಳ ಮತ್ತು ಅಂತರಗಳು ಸರಿಯಾಗದೆ ಇಳುವರಿಯೂ ಕೂಡ ಕಡಿಮೆ ಆಗ್ತಾ ಇತ್ತು. ಯಾಂತ್ರೀಕರಣ ವಿಧಾನದಲ್ಲಿ ಕಡಿಮೆ ವೆಚ್ಚದಲ್ಲಿ ಸಮಯಕ್ಕೆ ಸರಿಯಾಗಿ ಮತ್ತು ಸರಿಯಾದ ಆಳ ಮತ್ತು ಅಂತರದಲ್ಲಿ ನಾಟಿ ಮಾಡಬಹುದು. ವಿಶೇಷವಾಗಿ ಡಾಪೋಗ್ ವಿಧಾನದಡಿ ಅಂದ್ರೆ ಚಾಪೆ ಮಡಿ ಪದ್ಧತಿಯಲ್ಲಿ ಒತ್ತಾಗಿ ಬೆಳೆಸಿದ ಸಸಿಗಳನ್ನು ಸ್ವಯಂಚಾಲಿತ ನಾಟಿ ಯಂತ್ರದಲ್ಲಿರಿಸಿ ಅದನ್ನು ಚಲಾಯಿಸಿದಾಗ ಪ್ರತಿ ಬಾರಿಗೆ 8 ಸಾಲಿನಲ್ಲಿ ನಿಗದಿತ ಅಂತರ ಮತ್ತು ಆಳದಲ್ಲಿ ಸ್ವಯಂಚಾಲಿತವಾಗಿ ನಾಟಿಯನ್ನ ಮಾಡಬಹುದು. ಪ್ರತಿ ಎಕರೆ ನಾಟಿ ಮಾಡಲು 2 ಗಂಟೆ ಸಮಯ ಬೇಕಾಗುತ್ತೆ. ಯಂತ್ರವನ್ನು ನಡೆಸಲು 1 ಕುಶಲಕರ್ಮಿ ಚಾಲಕ ಮತ್ತು ಸಹಾಯಕ್ಕೆ 2 ಜನ ಕಾರ್ಮಿಕರು ಬೇಕಾಗುತ್ತೆ. 3 ಜನರ ಸಹಾಯದಿಂದ ದಿನವೊಂದಕ್ಕೆ ಸುಮಾರು 3-4 ಎಕರೆ ಗದ್ದೆಯನ್ನ ನಾಟಿ ಮಾಡಬಹುದು. ಇನ್ನು ನಾಟಿ ಯಂತ್ರಕ್ಕೆ ಬೇಕಾದ ಸಸಿಗಳನ್ನ ಚಾಪೆ ಅಥವಾ ಡಾಪಾಗ್ ವಿಧಾನದಲ್ಲಿ ತಯಾರಿಸಲು ಗದ್ದೆಯಲ್ಲಿ ಪ್ಲಾಸ್ಟಿಕ್ ಹೊದಿಸಿದ ಎತ್ತರದ ಮಡಿಗಳಾಗಲಿ ಅಥವಾ ಗಟ್ಟಿ ನೆಲವಾಗಲಿ ಅಥವಾ ಸಿಮೆಂಟ್ ನೆಲವಾಗಲಿ ಇರಬೇಕು. ಈ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ ಬೇಕಾಗುವ ಸಸಿಗಳನ್ನ ಪೂರೈಸಲು 25-30 ಚದರ ಮೀಟರ್ ವಿಸ್ತೀರ್ಣದಷ್ಟು ಪ್ರದೇಶ ಬೇಕಾಗುತ್ತೆ. ಅದರ ಮೇಲೆ ಚೆನ್ನಾಗಿ ಕೊಳೆತು ಹುಡಿಯಾಗಿರುವ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಕಲ್ಲು ಕಳೆ ಬೇರು ನಾರುಗಳಿಲ್ಲದಂತಹ ಹುಡಿಯಾದ ಮರಳು ಮಿಶ್ರಿತ ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣವನ್ನು ಸುಮಾರು 2 ಸೆಂಟಿಮೀಟರ್ ದಪ್ಪ ಬರುವಂತೆ ಒಂದೇ ಸಮನೆ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಬೇಕು. ಇದರ ಮೇಲೆ ಮೊಳಕೆ ಬಂದಿರುವ ಬಿತ್ತನೆ ಬೀಜವನ್ನ ಚದರ ಮೀಟರ್ ಪ್ರದೇಶಕ್ಕೆ 800-1000 ಗ್ರಾಂನಂತೆ ಹರಡಿ ತೇವ ಆರದಂತೆ ಮತ್ತು ಪಶು ಪಕ್ಷಿಗಳಿಂದ ರಕ್ಷಿಸಲು ಪ್ರಾರಂಭದ 3-4 ದಿನಗಳವರೆಗೆ ಮಡಿಯ ಮೇಲೆ ಭತ್ತದ ಹುಲ್ಲನ್ನು ತೆಳವಾಗಿ ಹರಡಬೇಕು. ಮೊಳಕೆ ಬರುವವರೆಗೂ ದಿನಕ್ಕೆ 2-3 ಬಾರಿ ನಂತರದ ದಿನಗಳಲ್ಲಿ ವಾತಾವರಣದ ಪರಿಸ್ಥಿತಿಗೆ ಅನುಗುಣವಾಗಿ ಮಣ್ಣು ಕೊಚ್ಚದಂತೆ ನಿಧಾನವಾಗಿ ರೋಸ್ ಕ್ಯಾನ್ ಬಳಸಿ ನೀರನ್ನು ಕೊಡಬೇಕು. ಈ ಪದ್ಧತಿಯಿಂದ ಸಸಿಗಳು ಬಹುಬೇಗನೆ ಅಂದರೆ 15-18 ದಿನಗಳಲ್ಲಿ ನಾಟಿಗೆ ಸಿದ್ಧವಾಗುತ್ತವೆ. ಈ ವಿಧಾನದಿಂದ ಕಡಿಮೆ ಪ್ರದೇಶ ಹಾಗೂ ವೆಚ್ಚದಲ್ಲಿ ಉತ್ತಮ ಸಸಿಗಳು ತಯಾರಾಗುವುದಲ್ಲದೆ ಸಸಿಮಡಿಯಲ್ಲಿ ಕಳೆಗಳನ್ನು ತೆಗೆಯುವ ಪ್ರಮೇಯವೂ ಇರುವುದಿಲ್ಲ ಹಾಗೂ ಸಸಿಗಳನ್ನು ಕೀಳುವ ಮತ್ತು ಬೇರುಗಳಿಗೆ ಅಂಟಿಕೊಂಡಿರುವ ಮಣ್ಣನ್ನು ತೊಳೆಯುವ ಶ್ರಮವೂ ಕೂಡ ಇರುವುದಿಲ್ಲ. ಸಸಿಗಳ ಬೇರು ಒಂದಕ್ಕೊಂದು ಹೆಣೆದುಕೊಂಡಿರುವುದರಿಂದ ಸಸಿಗಳ ಗುಂಪನ್ನು ಚಾಪೆಯಂತೆ ಸುರುಳಿಯನ್ನಾಗಿ ಮಾಡಿ ನಾಟಿಯ ಸ್ಥಳಕ್ಕೆ ಒಯ್ಯುವ ಕೆಲಸ ಸುಲಭ ಮತ್ತು ಮಿತವ್ಯಯಕಾರಿ. ಎಕರೆಗೆ 200-500 ಚಾಪೆ ಸಸಿ ಮಡಿಗಳು ಬೇಕಾಗುತ್ತೆ. ಅದೇ ರೀತಿ ಟ್ರೇಗಳಲ್ಲಿ ಸಹ ಸಸಿ ಮಡಿಗಳನ್ನು ಮಾಡಬಹುದು. ಎಕರೆಗೆ 150-200 ಟ್ರೇಗಳು ಬೇಕಾಗುತ್ತೆ. ನಾಟಿ ಮಾಡಿದ ಬೆಳೆಗೆ ಹೋಲಿಸಿದಾಗ ಬಿತ್ತನೆ ಬೆಳೆಯ ಪ್ರಾರಂಭಿಕ ಬೆಳವಣಿಗೆಯು ನಿಧಾನಗತಿಯಲ್ಲಿರೋದ್ರಿಂದ ಬಿತ್ತನೆ ಬೆಳೆಯಲ್ಲಿ ಕಳೆಯ ಹಾವಳಿ ಹೆಚ್ಚಾದರೂ ಸಹ ಸಾಲಿನಲ್ಲಿ ಬಿತ್ತನೆಯಾಗಿರೋದ್ರಿಂದ ಕೆಲವು ಉಪಕರಣಗಳನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ಕಳೆ ನಿರ್ವಹಣೆಯನ್ನ ಮಾಡಬಹುದು. ಹೀಗೆ ಒಂದು ಸರಳ ರೀತಿಯಲ್ಲಿ ಕಳೆ ನಿರ್ವಹಣೆ ಮಾಡುವ ಒಂದು ಯಂತ್ರವೇ ಕೋನೋವೀಡರ್. ಈ ಉಪಕರಣವನ್ನು ಬೆಳೆ ನಾಟಿ ಮಾಡಿದ 15 ದಿನಗಳ ನಂತರ ಪ್ರತಿ 10 ದಿನಗಳಿಗೊಮ್ಮೆ ಒಟ್ಟು 3-4 ಬಾರಿ ಕೋನೋವೀಡರ್ ಉಪಯೋಗಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯ. ಪ್ರಸ್ತುತ ಇರುವ ಸಾಂಪ್ರದಾಯಿಕ ವಿಧಾನದಲ್ಲಿ ಪ್ರತಿ ಎಕರೆಗೆ ಭತ್ತ ಕಟಾವು ಮಾಡುವುದಕ್ಕೆ ಸುಮಾರು 12-15 ಕಾರ್ಮಿಕರು ಬೇಕಾಗುತ್ತೆ. ಕಾರ್ಮಿಕರ ಕೊರತೆಯಿಂದ ಸಮಯಕ್ಕೆ ಸರಿಯಾಗಿ ಕತ್ತರಿಸದೇ ಇದ್ರೆ ಗದ್ದೆಯಲ್ಲಿ ಕಾಳುಗಳು ಉದುರೋದ್ರಿಂದ ನಷ್ಟ ಉಂಟಾಗುತ್ತೆ. ಕಟಾವು ಯಂತ್ರಗಳನ್ನ ಬಳಸುವುದರಿಂದ ಕಡಿಮೆ ವೆಚ್ಚದಲ್ಲಿ ಸಮಯಕ್ಕೆ ಸರಿಯಾಗಿ ಹೆಚ್ಚು ನಷ್ಟವಿಲ್ಲದಂತೆ ಭತ್ತವನ್ನ ಕತ್ತರಿಸಬಹುದು. ಇದಕ್ಕೆ ವಿವಿಧ ಸಾಮರ್ಥ್ಯದ ಕಟಾವು ಯಂತ್ರಗಳು ಕೂಡ ಲಭ್ಯವಿದೆ. ಸಂಯುಕ್ತ ಭತ್ತ ಕಟಾವು ಯಂತ್ರ. ಈ ಯಂತ್ರವನ್ನ ಬಳಸುವುದರಿಂದ ಕಡಿಮೆ ವೆಚ್ಚದಲ್ಲಿ ಕಟಾವು ಮಾಡೋದಲ್ಲದೆ ಸ್ಥಳದಲ್ಲಿಯೇ ಒಕ್ಕಣೆಯನ್ನು ಬೀಜ ಶುದ್ಧಿಯನ್ನು ಮಾಡಿ ಚೀಲಕ್ಕೆ ತುಂಬಿಸುವ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ವಿವಿಧ ಸಾಮರ್ಥ್ಯದ ಸಂಯುಕ್ತ ಭತ್ತ ಕಟಾವು ಯಂತ್ರವು ಈಗ ಬಳಕೆಯಲ್ಲಿದೆ. ಸಮಯಕ್ಕೆ ಸರಿಯಾಗಿ ಹೆಚ್ಚು ನಷ್ಟವಿಲ್ಲದಂತೆ ಕತ್ತರಿಸಬಹುದು. ಇವುಗಳಲ್ಲಿ ಕೆಲವು ಯಂತ್ರಗಳು ಕೆಳಗೆ ಬಿದ್ದಿರುವ ಬೆಳೆಯನ್ನೂ ಸಹ ಎತ್ತಿಕೊಂಡು ಕಟಾವು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ನೀರು ನಿಂತ ಗದ್ದೆಗಳಲ್ಲಿಯೂ ಸಹ ಕಟಾವು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಸಾಮಾನ್ಯವಾಗಿ ಒಣಗಿದ ದೊಡ್ಡ ಗದ್ದೆಗಳಲ್ಲಿ ಇವುಗಳ ಕಾರ್ಯ ಸಾಮರ್ಥ್ಯ ಅಧಿಕವಾಗಿರುತ್ತೆ. ಇನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಭತ್ತದ ಸುಡಿಯನ್ನು ಸರಿಯಾದ ಮೇಜಿನ ಮೇಲೆ ಅಥವಾ ಕಲ್ಲುಗಳ ಮೇಲೆ ಹೊಡೆಯುವುದು, ಟ್ರ್ಯಾಕ್ಟರ್ನಿಂದ ತುಳಿಯುವುದರ ಮೂಲಕ ಒಕ್ಕಣೆ ಮಾಡ್ತಾ ಇದ್ದು, ಈ ವಿಧಾನದಲ್ಲಿ ಖರ್ಚು ಜಾಸ್ತಿಯಾಗುವುದಲ್ಲದೆ ಸುಮಾರು 2-3 ವಾರಗಳ ಸಮಯ ಹಿಡಿಯುತ್ತೆ. ಪ್ರಸ್ತುತ ಒಕ್ಕಣೆ ಯಂತ್ರದಿಂದ ಒಂದು ಕಡೆಯಿಂದ ಇನ್ನೊಂದೆಡೆಗೆ ಸುಲಭವಾಗಿ ಕೊಂಡೊಯ್ಯಬಹುದಾದ ವಿದ್ಯುತ್ ಚಾಲಿತ, ಡೀಸೆಲ್ ಚಾಲಿತ, ಪವರ್ ಟಿಲ್ಲರ್ ಮತ್ತು ಟ್ರ್ಯಾಕ್ಟರ್ ಚಾಲಿತ ಅನೇಕ ರೀತಿಯ ಒಕ್ಕಣೆ ಯಂತ್ರಗಳು ಲಭ್ಯವಿವೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ಶ್ರೋತೃಗಳೇ, ಮುಂದೆ ಜನಪದ ಸಂಗೀತ ಕೇಳೋಣ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಮುಂದೆ ಜುಲಿನಾ ಮತ್ತು ಸಂಗಡಿಯಿಂದ ಜಾನಪದ ಗೀತೆಗಳನ್ನು ಕೇಳೋಣ. ಐ ಲಾಮ್ ಸೋ ಹೋರು ಸಾಮ್ ಕೋನ್ ಪಾವ್ಲೊ ಮಾಡ್ವತ್ ಮಾಡ್ವಾ ಆರತ ಕರಗೋ ಬೇಗಿ, ಆರತ ಕರಗೋ ಬೇಗಿ, ಆರತ ಕರಗೋ ಬೇಗಿ ಅನಿಗರ್ಚಾ ಯಜಮಾನ್ ಬಾಯ್ ಗೋ ಅನಿಗರ್ಚಾ ಯಜಮಾನ್ ಬಾಯ್ ಗೋ ಆಯ್ಲೊ ಆಮ್ ಸೋ ಸಾಮ್ ಕೋನ್ ಪಾವ್ಲೊ ಕಾಂಬ್ಯಾ ದಿವ್ಟಿ ಲೈ ಗೋ ಕಾಂಬ್ಯಾ ಅನಿ ಘರ್ಚಾ ಯಜಮಾನ್ ಬಾಯ್ ಗೋ ಅನಿ ಘರ್ಚಾ ಯಜಮಾನ್ ಬಾಯ್ ಗೋ ನೌರೋನಿ ಹೋ ಖೇಳೆ ಬಾಂಧಲೆ ಸರ್ಪೋಳ್ಯಾನಿ ಅನಿ ಕಾಡಾ ಈಗರಾನಿ ಅನಿ ಕಾಡಾ ಈಗರಾನಿ ಎಲ್ಲ ಪೂರ್ಚ ಪೇಟೆ ಸುನ್ ಅನಿ ಅಟರಾ ವರ್ಷ ಪೋಸುನ್ ಅತ ದುವೇಗ್ ದಿಲೆ ಲೋಟು ಅತ ದುವೇಗ್ ದಿಲೆ ಲೋಟು ಮುಟ ಭರ ಕೇಸ ಹಾತ್ ಬರ್ ಏನಿ ಅತ ವೈತಾಯ್ ಕಾಯ್ ಗೋ ಬೊಯ್ನಿ ಅನಿ ಮಾಜಾ ವಾಂಗಡನಿ ಅನಿ ಮಾಜಾ ವಾಂಗಡನಿ ಪಾವೋ ಕೇವ್ ಛೆ ಕೇಲೋ ಪೆಂಕಾಟ್ ಮಾಜೆ ಧರ್ಲೆ ಅತ ವೈತಾಯ್ ಕಾಯ್ ಗೋ ಬೊಯ್ನಿ ಅನಿ ಮಾಜಾ ವಾಂಗಡನಿ ಅನಿ ಮಾಜಾ ವಾಂಗಡನಿ ದಾರ ತಲೋ ಆಂಬೊ ಸೋಲಾ ಅನಿ ಸುಕಾನ್ ವಾಡ ಇಲೋ ಅನಿ ಹೋಕಲ್ ಬಾಯ್ ಗೋ ಆಮ್ಚಿ ಅನಿ ಹೋಕಲ್ ಬಾಯ್ ಗೋ ಆಮ್ಚಿ ಗೋವಾ ಬೈಚಾ ವಾಟೆ ಮಜ್ರಿ ಸೋಕೆ ಲೋಕವಳ ಅನಿ ಸರ್ಗಾರ್ ಸಾತಾ ಥವಳ್ಯೋ ಅನಿ ಹೋಕ್ಲೆ ಆಜೋ ನೈ ಗೋ ತುಜೋ ಅನಿ ಹೋಕ್ಲೆ ಆಜೋ ನೈ ಗೋ ತುಜೋ ಗೋವಾ ಬೈಚಾ ವಾಟೆ ಕಾವಳ್ಯಾನ್ ಧರ್ಲಿ ಸಾವಳಿ ಅನಿ ಸರ್ಗಾರ್ ಸಾತಾ ಥೋಳ್ಯೋ ಅನಿ ಹೋಕ್ಲೆ ಆಜಿ ನೈ ಗೋ ತುಜೋ ಅನಿ ಹೋಕ್ಲೆ ಆಜಿ ನೈ ಗೋ ತುಜೋ ಬತ್ತಿಸ್ ದಾತಾ ಚಿಫನಿ ಜಾವಳಾ ಕೆ ಸಾಚಿಯೇನಿ ಅತ ವೈತಾಯ ಕಾಯ ಗೋ ಬೋಯ್ನಿ ವೈತಾಯ ಕಾಯ ಗೋ ಬೋಯ್ನಿ ವೈತಾಯ ಕಾಯ ಗೋ ಬೋಯ್ನಿ ಅನಿ ಮಾಜಾ ವಾಂಗಡನಿ ಅನಿ ಮಾಜಾ ವಾಂಗಡನಿ ಆಮಿ ಹಡ್ಲೆ ನಾಲು ದವರ್ ದವರಲೆ ಧರ್ನಿ ಆಮಿ ಹಡ್ಲೆ ನಾಲು ದವರ್ ದವರಲೆ ಧರ್ನಿ ಘರ್ಚಾ ಯಜಮಾನ್ ಘರ್ನಿ ನಾಲಾಗ್ ಬೇಸಾವ್ ದೀವ್ಚಾ ಘರ್ಚಾ ಯಜಮಾನ್ ಘರ್ನಿ ನಾಲಾಗ್ ಬೇಸಾವ್ ದೀವ್ಚಾ ಪೋಡಿ ಐಲೊ ನಾಲು ಅನಿ ಕಾಡಿ ಐಲೊ ರೋಸು ಆಮಿ ಹಡ್ಲೆ ನಾರ್ಲು ಅನಿ ನೆಂಟ್ಯಾನೆ ನಾರಾನಿ ಆಮಿ ಹಡ್ಲೆ ನಾರ್ಲು ಅನಿ ನೆಂಟ್ಯಾನೆ ನಾರಾನಿ ಜಾಂಟ್ಯಾ ಸವಾಸೀನಿ ಅನಿ ರೋಸಾಗ್ ಬೇಸಾವ್ ದೀವ್ಚೆ ಜಾಂಟ್ಯಾ ಸವಾಸೀನಿ ಅನಿ ರೋಸಾಗ್ ರೋಸಾಗ್ ಬೇಸಾವ್ ದೀವ್ಚೆ ಈ ವಾಯನಿ ತೋ ಮೀತರಿ ಬೋಲ ಅನಿ ತೋ ಮೀತರಿ ಬೋಲ ಪೈಲೊ ತೋರೋಸು ಲಾವಾತೆನ್ ಚಾಲ್ ಮಜಲ್ ಮಚನಾವಾನ್ ಪೈಲೊ ತೋರೋಸು ಲಾವಾತೆನ್ ಚಾಲ್ ಮಜಲ್ ಮಚನಾವಾನ್ ಪೈಲೊ ತೋರೋಸು ಈ ವಾಯನಿ ತೋ ಮೀತರಿ ಬೋಲ ಅನಿ ತೋ ಮೀತರಿ ಬೋಲ ಪೈಲೊ ತೋರೋಸು ಲಾವಾತೆನ್ ಚಾ ದೇವ ಧರ್ಮ ಚನಾವಾನ್ ಪೈಲೊ ತೋರೋಸು ಲಾವಾತೆನ್ ಚಾ ದೇವ ಧರ್ಮ ಚನಾವಾನ್ ಪೈಲೊ ತೋರೋಸು ಈ ವಾಯನಿ ತೋ ಮೀತರಿ ಬೋಲ ಅನಿ ತೋ ಮೀತರಿ ಬೋಲ ಪೈಲೊ ತೋರೋಸು ಲಾವಾತೆನ್ ಚಾಚಿ ಚನಾವಾನ್ ಪೈಲೊ ತೋರೋಸು ಲಾವಾತೆನ್ ಚಾಚಿ ಚನಾವಾನ್ ಪೈಲೊ ತೋರೋಸು ಈ ವಾಯನಿ ತೋ ಮೀತರಿ ಬೋಲ ಅನಿ ತೋ ಮೀತರಿ ಬೋಲ ಪೈಲೊ ತೋರೋಸು ಲಾವಾತೆನ್ ಚಾ ವೈಭಪು ಚನಾವಾನ್ ಪೈಲೊ ತೋರೋಸು ಲಾವಾತೆನ್ ಚಾ ವೈಭಪು ಚನಾವಾನ್ ಪೈಲೊ ತೋರೋಸು ಕಾನಾ ಕಾನಾ ತಾಳಿಯೇರ್ತೇಲು ಕಪ್ಲಾರ್ ಕಪ್ಲಾರ್ ಕಾಡಾ ಕೂರಿ ಕಾನಾ ಕಾನಾ ತಾಳಿಯೇರ್ತೇಲು ಕಪ್ಲಾರ್ ಕಪ್ಲಾರ್ ಕಾಡಾ ಕೂರಿ ಏತಾ ಸಾಂಜು ಜಕೀರಿ ಸ್ತ್ರೋಸಾ ಕುರ್ಸಾ ಬೇಸಾವ್ ದೀಂಚಾ ಏತಾ ಸಾಂಜು ಜಕೀರಿ ಸ್ರೋಸಾ ಕುರ್ಸಾ ಬೇಸಾ ಗಾಡಿ ಗಾಡಿ ಗಡ ಗಡ ಜಾತ ಅನಿ ಯೋಗೋ ಕೋನ ಏತ ಗಾಡಿ ಗಾಡಿ ಗಡ ಗಡ ಜಾ ಮರ್ಮರಿ ಮಾಯೇತಾ ಅನಿ ರೋಸಾಗ್ ರೋಸಾಗ್ ಬೇಸಾವ್ ದೀವ್ಚಾ ಅಂಕ್ವಾರ್ ಅಂಕ್ವಾರ್ ಮರಿ ಮಾಯೇತಾ ಅನಿ ರೋಸಾಗ್ ರೋಸಾಗ್ ಬೇಸಾವ್ ದೀವ್ಚಾ ಗಾಡಿ ಗಾಡಿ ಗಡ ಗಡ ಸಾತಾ ಅನಿ ಯೋಗೋ ಯೋಗೋ ಕೋನ ಏತಾ ಗಾಡಿ ಗಾಡಿ ಗಡ ಗಡ ಸಾತಾ ಅನಿ ಯೋಗೋ ಯೋಗೋ ಕೋನ ಏತಾ ಮಿಲಾ ಗ್ರೀನ್ ಸೈಬಿನೇತಾ ಅನಿ ರೋಸಾಗ್ ರೋಸಾಗ್ ಬೇಸಾವ್ ದೀವ್ಚಾ ಮಿಲಾ ಗ್ರೀನ್ ಸೈ